ಎಸ್ ದಾಖಲಾಗಿದೆ. ಕನಿಷ್ಠ ತಾಪಮಾನ 13 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಾಗಲಕೋಟೆಯಲ್ಲಿ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದೆಲ್ಲೆಡೆ ಒಣಹವೆ ಮುಂದುವರಿಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಈ ತಿಂಗಳ 25ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜ್ಯ ಭೇಟಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ. ಉತ್ತರ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ದಿಗೆ ಒತ್ತು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಲೋಕೋಪಯೋಗಿ ಇಲಾಖೆ ರಸ್ತೆಗಳ ಅಭಿವೃದ್ದಿಗೆ ಹೆಚ್ಚಿನ ಅನುದಾನ, ಸಚಿವ ಸಿಸಿ ಪಾಟೀಲ್. 250,000 ಮೆಟ್ರಿಕ್ ಟನ್ ಈರುಳ್ಳಿ ದಾಸ್ತಾನು ನಿರ್ಧಾರ, ಕೇಂದ್ರ ಸಚಿವ ನರೇಂದ್ರ ಸಿಂಗ್ ತೋಮರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. #ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ, ಮತ್ತೆ ಅದರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ಶ್ರೀ JDG ಸಂಸ್ಥೆಯ ಧಾರವಾಡದ ಹಿರೇಮಲ್ಲೂರ್ ಈಶ್ವರನ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ PU ವಿಜ್ಞಾನ ವಾಣಿಜ್ಯ ಪ್ರವೇಶ ಪ್ರಾರಂಭ. ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ. ಪ್ರತಿಭಾವಂತರಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ. ಕಳೆದ ಸಾಲಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ 3ನೇ ರ್ಯಾಂಕ್. ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ, ನುರಿತ ಅಧ್ಯಾಪಕ ವೃಂದ, ವಸತಿ ಸೌಲಭ್ಯ, ಕೆಸೆಟ್, JEE ನೀಟ್ ಪರೀಕ್ಷಾ ತರಬೇತಿ. ಸಂಪರ್ಕಿಸಿ ಹಿರೇಮಲ್ಲೂರ್ ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ. 9480260931689758361216. ಕಾನೂನು ಬಾಹಿರ ದತ್ತು ಸ್ವೀಕಾರ ಶಿಕ್ಷಾರ್ಹ ಅಪರಾಧ. ದತ್ತು ಪಡೆಯುವುದು ಒಂದು ಕಾನೂನು ಪ್ರಕ್ರಿಯೆಯಾಗಿದ್ದು, ಜೈವಿಕ ಪೋಷಕರಲ್ಲದವರು ಕಾನೂನುಬದ್ಧವಾಗಿ ಮಗುವನ್ನು ದತ್ತು ಪಡೆದು ಎಲ್ಲಾ ರೀತಿಯಿಂದಲೂ ಮಗುವಿಗೆ ತಂದೆ ತಾಯಿಗಳಾಗುತ್ತಾರೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ. ವಿಶೇಷ ಪಾಲನಾ ಯೋಜನೆಯ ಅಡಿಯಲ್ಲಿ HIV ಸೋಂಕಿತ ಮತ್ತು ಬಾಧಿತ ಮಕ್ಕಳ ಪೋಷಣೆಗಾಗಿ ಮಾಸಿಕ 1,000 ರೂಪಾಯಿಗಳ ಆರ್ಥಿಕ ನೆರವು ನೀಡಲಾಗುತ್ತದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ. ರೋಹಿತ್, ಯೇ ನಯಾ ಮೊಬೈಲ್ ಆತೆ ಹೀ ಖರಾಬ್ ಹೋ ಗಯಾ, ಅಬ್ ಕ್ಯಾ ಕರೆಂಗೆ? ದುಕಾನದಾರ್ ಔರ್ ಕಂಪನಿ ಸೇ ಬಾತ್ ಕರೆಂಗೆ? ನಹೀ ಮಾನೆ ತೋ ಉಪಭೋಕ್ತಾ ಕೆ ಅಧಿಕಾರೋ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. 1915 ಪರ್ ಕಂಪ್ಲೇಂಟ್ ಕರೆಂಗೆ? 1915? ಹಾಂ, ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ 1915. ಯಹಾಂ ಆಸಾನಿ ಸೇ ಕಂಪ್ಲೇಂಟ್ ದರ್ಜ್ ಹೋ ಜಾತೀ ಹೈ ಔರ್ 1915 ಸೇ ಸಮಾಧಾನ ಭೀ ಜಲ್ದ ಹೋತಾ ಹೈ. ನಾ ಹುವಾ ತೋ ಕನ್ಸ್ಯೂಮರ್ ಕಮಿಷನ್ ಹೈ ನಾ, ಇಸ್ಮೇ ಈ ದಾಖಿಲ್ ದ್ವಾರಾ 1915. ಹಾಂ, ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ 1915. ಯಹಾಂ ಆಸಾನಿ ಸೇ ಕಂಪ್ಲೇಂಟ್ ದರ್ಜ್ ಹೋ ಜಾತೀ ಹೈ ಔರ್ 1915 ಸೇ ಸಮಾಧಾನ ಭೀ ಜಲ್ದ ಹೋತಾ ಹೈ. ನಾ ಹುವಾ ತೋ ಕನ್ಸ್ಯೂಮರ್ ಕಮಿಷನ್ ಹೈ ನಾ, ಇಸ್ಮೇ ಈ ದಾಖಿಲ್ ದ್ವಾರಾ ಆನ್ಲೈನ್ ಕೇಸ್ ಕರ್ ಸಕತೆ ಹೈ. ಸಮಜ್ ಗಯಿ, ಉಪಭೋಕ್ತಾ ಅಧಿಕಾರೋಂ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಅಕ್ಕ, ಮಗಳು ಮದುವೆ ಹತ್ರ ಬರ್ತಿದೆ, ಖರ್ಚು ನೋಡಿದ್ರೆ ಇಷ್ಟೊಂದ್ ಆಗ್ತದೆ, ಅದ್ರ ಮಧ್ಯ ಹೊಸ ಜೋಡಿಗೆ ಸರ್ಪ್ರೈಸ್ ಬೇರೆ ಕೊಡ್ತೀನಿ ಎಂದಿದ್ಯಾ, ಹೇಗ್ ಮ್ಯಾನೇಜ್ ಮಾಡ್ತೀಯಾ? ಸರ್ಪ್ರೈಸ್ ಅಂತೂ ಕೊಟ್ಟೆ ಕೊಡ್ತೀನಮ್ಮ, ಸ್ಮಾರ್ಟ್ ವಾಚ್, ನ್ಯೂ ಎಸಿ, ಮೈಕ್ರೋವೇವ್. ಏನ್ ತಮಾಷೆ ಮಾಡ್ತಿದ್ಯಾ? ಇಲ್ಲ, ಹರ್ಷೋತ್ಸವ ದ ಬಿಗ್ಗೆಸ್ಟ್ ಶಾಪಿಂಗ್ ಫೆಸ್ಟಿವಲ್ ಶುರು ಆಗಿದೆ. ಇಲ್ಲಿ ನಮ್ಮ ಫೇವರೇಟ್ ಪ್ರಾಡಕ್ಟ್ಸ್ ಅದು ಲೀಡಿಂಗ್ ಬ್ರ್ಯಾಂಡ್ಸ್ ನಲ್ಲಿ ಸಿಗ್ತಾರೆ. ಒಳ್ಳೆ ಸ್ಮಾರ್ಟ್ ಡೀಲ್ಸ್, ಇನ್ಸ್ಟೆಂಟ್ ಡಿಸ್ಕೌಂಟ್, ಲಕ್ಕಿ ಡ್ರಾ, ಕಾಂಬೋ ಬೆನಿಫಿಟ್ಸ್, ಇನ್ನು ಸಾಕಷ್ಟು ಅವಕಾಶ ಸಿಕ್ಕಿದೆ. ಸೂಪರ್ ಆಫರ್, ಎಲ್ಲಿರೋದು? ಈಗಲೇ ಹೋಗೋಣ. ಹರ್ಷಾದಲ್ಲಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿಯಲ್ಲಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟ್ ಸ್ಟಮಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480707. ಷರತ್ತುಗಳು ಅನ್ವಯ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಚಿತ್ರನಟ ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದ್ದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಲೋ, ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರೂ ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು. ವಾರೆವಾ, ಇಷ್ಟೆಲ್ಲ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ. ಅದು ಸಾಧ್ಯ. ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲ ಪ್ರೊಫೆಷನಲ್ಸ್ ಅಂದ್ರೆ CA, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು PLI ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಲ್ಲೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ, ಮತ್ತೆ ಅದ್ರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಷರತ್ತುಗಳು ಅನ್ವಯ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. SDM ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ SDM ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ SDM ಆಸ್ಪತ್ರೆ ಧಾರವಾಡ ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಮಾನವನ ಯೋಗಕ್ಷೇಮದಲ್ಲಿ ಸಂಶೋಧನೆಯ ಪಾತ್ರ ಈ ವಿಷಯವಾಗಿ ಮಾಹಿತಿ ನೀಡಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಪ್ರೊಫೆಸರ್ ಫಾಲಾಕ್ಷ ಕಣಿಮೆ ಜವರೇಗೌಡ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಯಾ ರಾಮನ್. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃಗಳೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆತ್ಮೀಯ ಸ್ವಾಗತ. ಶ್ರೋತೃ ಬಾಂಧವರೇ, ಇವತ್ತಿನ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದ ವಿಷಯ ಸ್ವಲ್ಪ ಹೆಚ್ಚಿಗೆ ಮಹತ್ವದ್ದಾದ. ನೀವು ಮೊದಲಿಗೆ ನಮ್ಮ ವಿಷಯ ತಜ್ಞರು ಹೇಳುವಂತಹ ವಿಷಯದ ಬಗ್ಗೆ ಜಾಸ್ತಿ ಲಕ್ಷ್ಯ ಕೊಡ್ರಿ. ಅಂದ್ರೆ ಇವತ್ತಿನ ವಿಷಯ ಏನು ಅನ್ನೋದು ಸಂಪೂರ್ಣ ನಿಮಗೆ ಮನದಟ್ಟಾಗ್ತದೆ. ನಾನು ನಿಮಗೀಗ ಹೇಳಬೇಕಂತಂದ್ರೆ ವಿಷಯ, ಇವತ್ತಿನ ಕಾರ್ಯಕ್ರಮದ ವಿಷಯ ಮಾನವನ ಯೋಗಕ್ಷೇಮದಲ್ಲಿ ಸಂಶೋಧನೆಯ ಪಾತ್ರ. ಮಾನವನ ಯೋಗಕ್ಷೇಮದಲ್ಲಿ ಸಂಶೋಧನೆಯ ಪಾತ್ರ ಈ ವಿಷಯದ ಬಗ್ಗೆ ಮೊದಲಿಗೆ ನಿಮ್ಗೆ ಮಾಹಿತಿ ಮಾಡಿಕೊಡ್ತಾರ, ಆಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾರ. ಅದಕ್ಕಾಗಿ ಪ್ರೊಫೆಸರ್ ಪಾಲಾಕ್ಷ ಕೆ ಜವರೇಗೌಡ ಅವರು ಇವತ್ತು ನನ್ನ ಜೊತೆ ಸ್ಟುಡಿಯೋದಾಗಿದ್ದಾರೆ. ನಮಸ್ಕಾರ ಪ್ರೊಫೆಸರ್ ಪಾಲಾಕ್ಷ ಅವರ. ನಮಸ್ಕಾರ ಮೇಡಮ್. ಮೊದಲಿಗೆ ಪ್ರೊಫೆಸರ್ ಪಾಲಾಕ್ಷ ಅವರ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ರೋತೃ ಬಾಂಧವರೇ, ಪ್ರೊಫೆಸರ್ ಪಾಲಾಕ್ಷ ಅವರು ಮೂಲತಃ ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಕಣಿವೆ ಗ್ರಾಮದವರು. ಇವರ ಪೂರ್ತಿ ಹೆಸರು ಪ್ರೊಫೆಸರ್ ಪಾಲಾಕ್ಷ ಕಣಿವೆ ಜವರೇಗೌಡ. 1999 ತಮ್ಮ BFSC ಅಂದ್ರೆ ಬ್ಯಾಚುಲರ್ಸ್ ಆಫ್ ಫಿಶರೀಸ್ ಸೈನ್ಸಸ್ ಪದವಿಯನ್ನು, 2002 ಮಾಸ್ಟರ್ಸ್ ಆಫ್ ಫಿಶರೀಸ್ ಸೈನ್ಸ್ ಅನ್ನು ಸ್ನಾತಕೋತ್ತರ ಪದವಿಯನ್ನು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಮಂಗಳೂರಿನ ಮೀನುಗಾರಿಕಾ ಕಾಲೇಜಿನಿಂದ ಪಡೆದರು. 2007 PhD ಇದನ್ನು ವೆಟರ್ನರಿ ಮೆಡಿಸಿನ್ ಒಳಗೆ ದಕ್ಷಿಣ ಕೊರಿಯಾದ ಗ್ಯಾಂಗ್ಸಾಂಗ್ ರಾಷ್ಟ್ರೀಯ ವಿಶ್ವವಿದ್ಯಾಲಯದಿಂದ ಪಡೆದರು. ದಕ್ಷಿಣ ಕೊರಿಯಾದೊಳಗೆ ಜೀವಕೋಶ ಚಿಕಿತ್ಸೆ ಹಾಗೂ ಜಪಾನ್ ಸರ್ಕಾರದಿಂದ ಮಾನವನ ಕಾಂಡಕೋಶಗಳ ಬಗ್ಗೆಯ ಉನ್ನತ ಅಧ್ಯಯನಕ್ಕೆ ಸಂಶೋಧನಾ ಫೆಲೋಶಿಪ್ಗಳನ್ನು ಪಡೆದಾರ. ಈ ಹಿಂದೆ 4 ಕಾಲ ದಕ್ಷಿಣ ಕೊರಿಯಾದ ಇಂಜೆ ವಿಶ್ವವಿದ್ಯಾಲಯ ಹಾಗೂ ಸೋಲ್ ರಾಷ್ಟ್ರೀಯ ವಿಶ್ವವಿದ್ಯಾಲಯ, 2 ಕಾಲ ಜಪಾನ್ ರಾಜಧಾನಿಯಾದಂಥ ಟೋಕಿಯೋದೊಳಗೆ ರಾಷ್ಟ್ರೀಯ ಮಕ್ಕಳ ಆರೋಗ್ಯ ಮತ್ತು ಅಭಿವೃದ್ಧಿ ಕೇಂದ್ರದೊಳಗೆ ಸಂಶೋಧಕರಾಗಿ ಸೇವೆಯನ್ನು ಮಾಡ್ಯಾರ. ಅಂತೂ ಈ ಸಂಶೋಧನಾ ಕ್ಷೇತ್ರದೊಳಗೆ 22 ಸುದೀರ್ಘ ಅನುಭವವನ್ನು ಹೊಂದಿದವರು ಪ್ರೊಫೆಸರ್ ಪಾಲಾಕ್ಷ ಜವರೇಗೌಡ ಅವರು. 2016 SDM ಜೈವಿಕ ವೈದ್ಯಕೀಯ ವಿಜ್ಞಾನಗಳ ಸಂಶೋಧನಾ ಘಟಕಕ್ಕೆ ಸೇರಿದ ಇವರು ಕಳೆದ 7 ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಪ್ರಾಂಶುಪಾಲರು ಹಾಗೂ ಪ್ರಾಧ್ಯಾಪಕರಾಗಿ ಪ್ರೊಫೆಸರ್ ಪಾಲಾಕ್ಷ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಪ್ರೊಫೆಸರ್ ಪಾಲಾಕ್ಷ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತೀನಿ. ಈಗ ಸರ್, ನೀವು ಮಾಹಿತಿ ನೀಡುವಂತಹ ಸಮಯ. ನಮ್ಮ ಶ್ರೋತೃಗಳಿಗೆ ನೀವು ಸಾಧ್ಯ ಇದ್ದಷ್ಟು ಸರಳ ರೀತಿಯೊಳಗೆ ಈ ವಿಷಯವನ್ನು ತಿಳಿಸಿಕೊಟ್ರೆ ನಮ್ಮ ಶ್ರೋತೃಗಳು ಅರ್ಥ ಮಾಡಿಕೊಂಡು ನಿಮ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮ್ಮ ಮಾಹಿತಿ ಈಗ ಶುರುವಾಗಿ. ಥ್ಯಾಂಕ್ ಯು ಮೇಡಮ್. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ಪರವಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಲೋಕಃ ಸಮಸ್ತ ಸುಖಿನೋ ಭವಂತು. ಹಿಂದಿನ ಕಾಲದಿಂದಲೂ ಗುರು ಹಿರಿಯರು, ಸಂಬಂಧಿಕರು, ಆಪ್ತರು ಯೋಗಕ್ಷೇಮವನ್ನು ವಿಚಾರಿಸುವುದು, ಅಲ್ಲದೆ ಕೆಲವರು ಯೋಗಕ್ಷೇಮ ವಿಚಾರಿಸಿದೇನಪ್ಪ, ಇಲ್ಲ ಏನು ಯೋಗಕ್ಷೇಮದ ಬಗ್ಗೆ ಚರ್ಚೆ ನಡೀತಿರೋ ಆಗಿದೆ ಅಂತ ತಮಾಷೆ ಮಾಡೋದನ್ನು ಕೇಳಿದ್ದೇವೆ ಮತ್ತು ನೋಡಿದ್ದೇವೆ. ಹಾಗಾದರೆ ಯೋಗಕ್ಷೇಮ ಮತ್ತು ಸಂಶೋಧನೆಗೂ ಇರುವ ಸಂಬಂಧ ಏನು ಅನ್ನೋದನ್ನು ನೋಡೋಣ. ಈಗ ವಿಶ್ವ ಆರೋಗ್ಯ ಸಂಸ್ಥೆಯ ಹೇಳಿಕೆಯ ಪ್ರಕಾರ ಆರೋಗ್ಯ ಎಂಬುದು ಕೇವಲ ರೋಗ ಬಾಧೆಗಳು ಇಲ್ಲದಿರುವುದಷ್ಟೇ ಅಲ್ಲದೆ ಒಬ್ಬ ಮನುಷ್ಯನ ಸಂಪೂರ್ಣ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸುಸ್ಥಿತಿ. ಒಬ್ಬ ವ್ಯಕ್ತಿಯು ಆರೋಗ್ಯವಾಗಿರಬೇಕೆಂದರೆ ಅವನು ದೈಹಿಕ, ಭಾವನಾತ್ಮಕ, ಸಾಮಾಜಿಕ, ಆಧ್ಯಾತ್ಮಿಕ, ಬೌದ್ಧಿಕ ಮತ್ತು ಭೌತಿಕ ಈ ಎಲ್ಲ ಅಂಶಗಳಿಗೂ ಸಮಾನ ಆದ್ಯತೆ ಕೊಡಬೇಕಾಗುತ್ತದೆ. ಯೋಗಕ್ಷೇಮ ಎಂಬುದು ಮನುಷ್ಯ ಮತ್ತು ಎಲ್ಲ ಜೀವಿಗಳ ಹಾಗೂ ಸಮಾಜದ ಸರ್ವತೋಮುಖ ಅಭಿವೃದ್ಧಿ ಮತ್ತು ಸಕಾರಾತ್ಮಕ ಪರಿಸ್ಥಿತಿ. ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾದ ಚಾಣಕ್ಯರ ಪ್ರಕಾರ ಬಡವರಲ್ಲಿ ಬಡವನನ್ನು ಸೇರಿದಂತೆ ಸಮಾಜದ ಮತ್ತು ವ್ಯಕ್ತಿಯ ಬಹು ಆಯಾಮದ ಸಂಪೂರ್ಣ ಅಭಿವೃದ್ಧಿ ಹೊಂದುವುದೇ ಯೋಗಕ್ಷೇಮ. ಯೋಗಕ್ಷೇಮ ಆರೋಗ್ಯದ ಸಾಂಪ್ರದಾಯಿಕ ವ್ಯಾಖ್ಯಾನವನ್ನು ಮೀರಿ ವ್ಯಾಪಿಸುವ ದೈಹಿಕ ಜೀವಶಕ್ತಿ, ಮಾನಸಿಕ ಚುರುಕುತನ, ಸಾಮಾಜಿಕ ತೃಪ್ತಿ, ಆಧ್ಯಾತ್ಮಿಕ ಸಾಧನೆ, ಸಾಧನೆಯ ಭಾವ ಮತ್ತು ವೈಯಕ್ತಿಕ ನೆರವೇರಿಕೆಯನ್ನು ಸಾಧಿಸುವ ಗುರಿ ಹೊಂದಿರುವ ಆಯ್ಕೆಗಳು ಮತ್ತು ಚಟುವಟಿಕೆಗಳು ಹಾಗೂ ವೈವಿಧ್ಯಮಯ ಮತ್ತು ಪರಸ್ಪರ ಸಂಬಂಧದ ಆಯಾಮಗಳನ್ನು ಒಳಗೊಂಡಿರುತ್ತದೆ. ಮನುಷ್ಯ ಮತ್ತು ಸಮಾಜದ ಯೋಗಕ್ಷೇಮ ಬಹುಮುಖ್ಯವಾದದ್ದು. ಆದ್ದರಿಂದಲೇ ಪುರಾತನ ಕಾಲದಿಂದಲೂ ನಮ್ಮ ವೇದಗಳು ಧರ್ಮಗಳ ಪ್ರಕಾರ ಜನರ ಕಲ್ಯಾಣ, ಸ್ವಾತಂತ್ರ್ಯ, ಸಂತೋಷ, ಸಮೃದ್ಧಿ ಮತ್ತು ವ್ಯಕ್ತಿತ್ವದ ಪೂರ್ಣ ಪ್ರಮಾಣದ ಬೆಳವಣಿಗೆಯಾಗುವುದೇ ಪ್ರತಿ ಆಡಳಿತಗಾರರ ಅಥವಾ ಸರ್ಕಾರದ ಅಂತಿಮ ಗುರಿಯಾಗಿತ್ತು ಮತ್ತು ಅದರ ಸಾಧನೆಗೆ ಉತ್ತಮ ಆಡಳಿತ ನಡೆಸಲು ಕೂಡ ಅವರು ಪ್ರಯತ್ನಿಸುತ್ತಿದ್ದರು. ಯೋಗಕ್ಷೇಮವು ಜನರಿಗೆ ಮತ್ತು ಸಮಾಜದ ಅನೇಕ ಕ್ಷೇತ್ರಗಳಿಗೆ ಅರ್ಥಪೂರ್ಣವಾದ ಸಕಾರಾತ್ಮಕ ಫಲಿತಾಂಶವಾಗಿರುತ್ತದೆ. ಪ್ರತಿ ದೇಶಗಳು ತಮ್ಮ ಯೋಗಕ್ಷೇಮದ ಮಟ್ಟದಲ್ಲಿ ಗಣನೀಯವಾಗಿ ಭಿನ್ನವಾಗಿರುತ್ತವೆ. ಪ್ರಪಂಚದಲ್ಲಿ ಹೆಚ್ಚು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ, ಕಡಿಮೆ ಮಟ್ಟದ ಭ್ರಷ್ಟಾಚಾರದೊಂದಿಗೆ ಪರಿಣಾಮಕಾರಿ ಸರ್ಕಾರಗಳನ್ನು ಹೊಂದಿರುವ, ಉನ್ನತ ಮಟ್ಟದ ನಂಬಿಕೆಯನ್ನು ಹೊಂದಿರುವ, ಆಹಾರ ಮತ್ತು ಆರೋಗ್ಯಕ್ಕಾಗಿ ನಾಗರಿಕರ ಮೂಲಭೂತ ಅಗತ್ಯಗಳನ್ನು ಪೂರೈಸಬಲ್ಲ ಹಾಗೂ ಉತ್ತಮ ಸಾಂಸ್ಕೃತಿಕ ಅಂಶಗಳನ್ನು ಹೊಂದಿರುವ ದೇಶಗಳ ಯೋಗಕ್ಷೇಮವು ಯಾವಾಗಲೂ ಉನ್ನತ ಮಟ್ಟದಲ್ಲಿರುತ್ತದೆ. ಹಿಂದಿನ ಕಾಲದಲ್ಲಿ ಯೋಗಕ್ಷೇಮವನ್ನು ಸಾಧಿಸುವಲ್ಲಿ ಉತ್ತಮ ಆಡಳಿತವು ಒಂದು ಅತ್ಯುತ್ತಮ ಸಾಧನವಾಗಿತ್ತು. ಇಂದೂ ಕೂಡ ಅದರ ಅವಶ್ಯಕತೆ ಬಹಳವಾಗಿದೆ. ಪ್ರತಿಯೊಬ್ಬ ಮನುಷ್ಯನು ಮೂಲಭೂತ ಅವಶ್ಯಕತೆಗಳ, ಉದಾಹರಣೆಗೆ ಉತ್ತಮ ಪರಿಸರ, ವಸತಿ, ಕುಟುಂಬ, ಉದ್ಯೋಗ, ಆರೋಗ್ಯ ಪೂರೈಕೆಯಿಂದ ತಮ್ಮ ಜೀವನವು ಉತ್ತಮವಾಗಿದೆ ಎಂದು ಗ್ರಹಿಸಬೇಕು. ಆಗ ಮಾತ್ರ ಯೋಗಕ್ಷೇಮವನ್ನು ಸಾಧಿಸಲು ಸಾಧ್ಯ. ಉನ್ನತ ಮಟ್ಟದ ಯೋಗಕ್ಷೇಮವನ್ನು ಹೊಂದಿರುವ ವ್ಯಕ್ತಿಗಳು ಕೆಲಸದಲ್ಲಿ ಹೆಚ್ಚು ಉತ್ಪಾದಕರಾಗಿರುತ್ತಾರೆ ಮತ್ತು ಅವರು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವ ಸಾಧ್ಯತೆ ಹೆಚ್ಚಿರುತ್ತದೆ. ಅತಿ ವೇಗವಾಗಿ ಬೆಳೆಯುತ್ತಿರುವ ಜನಸಂಖ್ಯೆ, ನಿರಂತರವಾಗಿ ಬದಲಾಗುತ್ತಿರುವ ಜೀವನ ಶೈಲಿ, ಕಡಿಮೆಯಾಗುತ್ತಿರುವ ಕೃಷಿ ಭೂಮಿ ಮತ್ತು ಆಹಾರ ಧಾನ್ಯಗಳ ಉತ್ಪಾದನೆ, ನಿರಂತರವಾಗಿ ಹೆಚ್ಚುತ್ತಿರುವ ಬೇಡಿಕೆ, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಒತ್ತಡ ಮತ್ತು ಆತಂಕದ ದುಷ್ಪರಿಣಾಮಗಳು, ಇಂತಹ ಸಮಯದಲ್ಲಿ ಮಾನವನ ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಪಾಡಿಕೊಳ್ಳುವಲ್ಲಿ ಸಂಶೋಧನೆಯ ಪಾತ್ರವು ಬಹುಮುಖ್ಯವಾಗಿರುತ್ತದೆ. ಸರ್ಕಾರಗಳು, ನೀತಿ ನಿರೂಪಕರು, ಹಣಕಾಸು ಸಂಸ್ಥೆಗಳು, ವಿದ್ಯಾಸಂಸ್ಥೆಗಳು, ಸಂಶೋಧನಾ ಸಂಸ್ಥೆಗಳು ಮತ್ತು ದಾನಿಗಳ ಜೊತೆಗೆ ಪ್ರತಿಯೊಬ್ಬರೂ ಕೂಡ ಸ್ಥಳೀಯ ಅಗತ್ಯ ಆಧಾರಿತ ಸಂಶೋಧನೆ ಮಾಡುವುದಕ್ಕೆ ಸಂಶೋಧಕರನ್ನು ಪ್ರೋತ್ಸಾಹಿಸಬೇಕು. ಜೊತೆಗೆ ನಮ್ಮ ಸಂಶೋಧನಾ ಫಲಿತಾಂಶಗಳನ್ನು ಉತ್ತಮ ರೀತಿಯಲ್ಲಿ ಬೇರೊಬ್ಬರಿಗೆ ತೊಂದರೆ ಆಗದಂತೆ ಬಳಸಿಕೊಳ್ಳುವ ಜವಾಬ್ದಾರಿ ವಹಿಸಬೇಕು. ಆಗ ಮಾತ್ರ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಬೆಳವಣಿಗೆಯ ಮೂಲಕ ಮನುಷ್ಯ ಮತ್ತು ಸಮಾಜದ ಯೋಗಕ್ಷೇಮವನ್ನು ನಾವು ಕಾಪಾಡಬಹುದು. ಸಂಶೋಧನೆ ಎನ್ನುವುದು ಯಾವುದಾದರೂ ಕ್ಷೇತ್ರದಲ್ಲಿ ಸತ್ಯಗಳು ಅಥವಾ ತತ್ವಗಳನ್ನು ಸ್ಥಾಪಿಸಲು ವೈಜ್ಞಾನಿಕ ಅಥವಾ ಪಾಂಡಿತ್ಯಪೂರ್ಣ ವಿಧಾನಗಳನ್ನು ಬಳಸಿಕೊಂಡು ನಡೆಸುವ ಎಚ್ಚರಿಕೆಯ, ವ್ಯವಸ್ಥಿತ, ತಾಳ್ಮೆಯ ಅಧ್ಯಯನ ಹಾಗೂ ಫಲಿತಾಂಶಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಪುರಾವೆಗಳ ಆಧಾರದ ಮೇಲೆ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುವ ನಿರಂತರ ಪ್ರಕ್ರಿಯೆ. ಒಂದು ದಿನದ ಕೆಲಸ ಅಲ್ಲ ಇದು ಅಂತ. ಹೌದು ಮೇಡಮ್, ಇದು ಒಂದು ದಿನದ ಕೆಲಸ, ಇದು ಯಾವಾಗಲೂ ಆರಂಭನೇ, ಅಂತ್ಯ ಅಂತೂ ಇಲ್ಲ. ರಿಸರ್ಚ್ಗೆ, ಸಂಶೋಧನೆಗೆ ಅಂತ್ಯ ಅನ್ನೋದಿಲ್ಲ, ಯಾವಾಗಲೂ ಆರಂಭನೇ. ಹಿಂದಿನ ಕಾಲದಿಂದಲೂ ಮಾನವನ ಯೋಗಕ್ಷೇಮವನ್ನು ಸುಧಾರಿಸುವಲ್ಲಿ ಸಂಶೋಧನೆಯು ವಿವಿಧ ರೀತಿಯಲ್ಲಿ ಬಹುಮುಖ್ಯ ಹಾಗೂ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಲೇ ಬಂದಿದೆ. ಮುಖ್ಯವಾಗಿ ಸಂಶೋಧನೆ ನಡೆಸುವ ಉದ್ದೇಶವೇ ಮನುಷ್ಯನನ್ನು ಸೇರಿದಂತೆ ಎಲ್ಲ ಜೀವಿಗಳ ಮತ್ತು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ. ಸಂಶೋಧನೆಯಿಂದ ನಾವು ನಿರ್ದಿಷ್ಟ ವಿಷಯ, ವಿದ್ಯಮಾನ ಅಥವಾ ಸಮಸ್ಯೆಯ ಬಗ್ಗೆ ಮಾಹಿತಿ ಮತ್ತು ಜ್ಞಾನವನ್ನು ಸಂಗ್ರಹಿಸಬಹುದು, ಹೊಸ ಮಾಹಿತಿಯನ್ನು ಬಹಿರಂಗಪಡಿಸಬಹುದು, ಹೊಸ ಅಧ್ಯಯನ ಕ್ಷೇತ್ರಗಳನ್ನು ಅನ್ವೇಷಿಸಬಹುದು, ಜಗತ್ತಿನ ವ್ಯವಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ವಿವರಿಸುವ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸಬಹುದು ಮತ್ತು ಪರೀಕ್ಷಿಸಬಹುದು. ಹಾಗೂ ಮಾನವನ ಮೆದುಳು ಅಥವಾ ಹವಾಮಾನ ಬದಲಾವಣೆಯಂಥ ಸಂಕೀರ್ಣ ವ್ಯವಸ್ಥೆಗಳು ಮತ್ತು ವಿದ್ಯಮಾನಗಳನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಕೂಡ ಸಂಶೋಧನೆಯು ಸಹಾಯಕವಾಗುತ್ತದೆ. ವೈದ್ಯಕೀಯ ತಂತ್ರಜ್ಞಾನ, ಮಾನವೀಯ ಮತ್ತು ಸಾಮಾಜಿಕ ವಿಜ್ಞಾನ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿನ ಸಮಸ್ಯೆಗಳನ್ನು ಗುರುತಿಸಿ ಬಗೆಹರಿಸಬಹುದು. ಅಲ್ಲದೆ ಇತರ ಕ್ಷೇತ್ರಗಳ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕೂಡ ಸಂಶೋಧನೆಯು ಸಾಕ್ಷ್ಯ ಮತ್ತು ಮಾಹಿತಿಯನ್ನು ಒದಗಿಸುವ ಮೂಲಕ ಸಹಾಯಕವಾಗುತ್ತದೆ. ಮನುಷ್ಯ ಮತ್ತು ಸಮಾಜದ ಸರ್ವತೋಮುಖ ಅಭಿವೃದ್ಧಿಯನ್ನು ಉತ್ತಮಗೊಳಿಸುವಲ್ಲಿ ಸಂಶೋಧನೆಯ ಕೊಡುಗೆಯು ಅಪಾರವಾಗಿದ್ದು. ಆದ್ದರಿಂದ ಜನಸಾಮಾನ್ಯರಲ್ಲಿ ಸಂಶೋಧನೆಯ ಮಹತ್ವ ಮತ್ತು ಸಂಶೋಧನೆಯಿಂದ ಅನುಭವಿಸುತ್ತಿರುವ ಅನುಕೂಲಗಳ ಬಗ್ಗೆ ಅರಿವು ತುಂಬ ಅವಶ್ಯಕ. ಉದಾಹರಣೆಗೆ ವೈದ್ಯಕೀಯ ಕ್ಷೇತ್ರದ ಸುಧಾರಣೆ. ಸಂಶೋಧನೆಯು ರೋಗಗಳನ್ನು ತ್ವರಿತವಾಗಿ ಮತ್ತು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಲು, ಅಪಾಯಕಾರಿ ಅಂಶಗಳನ್ನು ತಡೆಗಟ್ಟುವ ತಂತ್ರಗಳನ್ನು, ರೋಗಗಳ ಸಂಭವವನ್ನು ಕಡಿಮೆ ಮಾಡಲು, ರೋಗಗಳನ್ನು ನಿರ್ವಹಿಸಲು ಮತ್ತು ಗುಣಪಡಿಸಲು ಹೊಸ ಚಿಕಿತ್ಸೆಗಳು, ಔಷಧಗಳು ಮತ್ತು ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡಿದೆ. ಸಂಶೋಧನೆಯ ಮೂಲಕ ಕ್ಯಾನ್ಸರ್ ಚಿಕಿತ್ಸೆ, ಲಸಿಕೆ ಅಭಿವೃದ್ಧಿ ಮತ್ತು ಮಾನಸಿಕ ಆರೋಗ್ಯ ಅಸ್ವಸ್ಥತೆಗಳ ತಿಳುವಳಿಕೆಯಂಥ ಕ್ಷೇತ್ರಗಳಲ್ಲಿ ನಾವು ಪ್ರಗತಿಯನ್ನು ಕಂಡಿದ್ದೇವೆ. ಉದಾಹರಣೆಗೆ ಕ್ರೋನಿಕ್ ಮೈಲಾರ್ಡ್ ಲುಕೇಮಿಯಾ, ಇದು ಒಂದು ರೀತಿಯ ರಕ್ತದ ಕ್ಯಾನ್ಸರ್. ಇದು ಸುಮಾರು 845 ಇದರ ಉಲ್ಲೇಖನ ಇದ್ದರೂ ಕೂಡ ಸುಮಾರು 130-140 ನಂತರ ಇದಕ್ಕೆ ಕಾರಣ ಏನು ಅನ್ನೋದು ನಾವು ಅರ್ಥ ಮಾಡ್ಕೊಂಡು ಸುಮಾರು 1960 ನಂತರ ಒಂದ್ಸಲ ನಾವು ಅರ್ಥ ಮಾಡ್ಕೊಂಡ ನಂತರ 1970 ನಂತರ ಕಂಟಿನ್ಯೂಸ್ ರಿಸರ್ಚ್ ಸಂಶೋಧನೆ ನಡೆದ ಮೇಲೆ ಸುಮಾರು 30-40 ನಂತರ ಅದಕ್ಕೆ ನಾವು ಸೂಕ್ತವಾದ ಔಷಧಿಯನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಯಿತು. ಈಗ ಮೊದಲು 70-2000 ಇಸ್ವಿಯವರಿಗೆ ಒಂದ್ಸಲ ಈ ಕ್ರೋನಿಕ್ ಮೈಲಾರ್ಡ್ ಲ್ಯುಕೇಮಿಯಾ ಕನ್ಫರ್ಮ್ ಆಯಿತು ಅಂದರೆ ಅವರು 2-3 ಅಷ್ಟೇ ಬದುಕ್ತಿದ್ದು, ಮತ್ತು ಚಿಕಿತ್ಸೆ ಕೂಡ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಒಂದೇ ಇದ್ದಿದ್ದು. ಆದರೆ ಈಗ ಲಾಸ್ಟ್ ಒಂದು 15-20 ಒಂದು ಹೊಸ ಒಂದು ಚಿಕಿತ್ಸಾ ಪದ್ಧತಿ, ಒಂದು ಔಷಧಿ ಕಂಡುಹಿಡಿದ ಮೇಲೆ ಈಗ ಅವರು ಕ್ರೋನಿಕ್ ಫೇಸ್ ಅಂತ ಹೇಳ್ತೀವಿ, ಅದರಲ್ಲಿ 3 ಫೇಸ್ಗಳಿರ್ತವೆ. ಕ್ರೋನಿಕ್ ಫೇಸಲ್ಲಿ ಆಗಲೇ ಅವರು ಚಿಕಿತ್ಸೆ ಪ್ರಾರಂಭಿಸಿದರೆ ಬೇರೆಯವರಂತೆ ಅವರು ಜೀವನ ಇಡೀ ಆ ಔಷಧಿಯ ಒಂದು ಎಫೆಕ್ಟಿಂದ ಅವರು ಜೀವನ ನಡೆಸ್ಬೋದು. ಸುಮಾರು ಈಗ ನಮಗೀಗ ಇರುವ ಒಂದು ದಾಖಲೆ ಪ್ರಕಾರ ಒಬ್ಬರು ಕ್ಲಿನಿಕಲ್ ಟ್ರಯಲಲ್ಲಿ ಒಂದು ಸೇರಿದಂಥವರು ಸುಮಾರು 27 ಅವರು ಬದುಕಿದ್ದಾರೆ. ಸಾರ್ವಜನಿಕರ ಆರೋಗ್ಯದಲ್ಲಿ ಸುಧಾರಣೆ, ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ. ಈಗ ಸಾರ್ವಜನಿಕರ ಆರೋಗ್ಯದಲ್ಲಿ ಸುಧಾರಣೆ ಪಡಿಸುವಲ್ಲಿ ಒಂದು ಉದಾಹರಣೆ ಅಂದರೆ COVID-19 ವ್ಯಾಕ್ಸಿನ್ಸ್. ನೋಡಿ, ನಾವು COVID-19 ಬಂದಾಗ ನಮಗೆ ಯಾವ ಔಷಧಿ ಅಂತ ಗೊತ್ತಿರಲಿಲ್ಲ, ಯಾವ ವ್ಯಾಕ್ಸಿನ್ ಅಂತ ಗೊತ್ತಿರಲಿಲ್ಲ. ಸುಮಾರು 2-3 ನಮ್ಮ ವಿಜ್ಞಾನಿಗಳು ಮತ್ತು ಹಲವು ಸಂಶೋಧಕರು ಸೇರಿ ನಿರಂತರ ಸಂಶೋಧನೆ ಮಾಡಿ, ಇದು 24 ನಡೆಯುವಂಥ ಸಂಶೋಧನೆ, 365 ಹೌದು ಮೇಡಮ್. ಅವರ ಒಂದು ದೃಢ ನಿರ್ಧಾರದಿಂದ ಈಗ ನಮ್ಮಲ್ಲಿ, ನಮ್ಮ ಭಾರತದಲ್ಲೇ 4 ಕೋವಿಡ್ ವ್ಯಾಕ್ಸಿನ್ಗಳನ್ನು ನಾವು ಉತ್ಪಾದಿಸಲು ಸಾಧ್ಯವಾಯಿತು. ಹಾಗೆ ಪ್ರಪಂಚದಲ್ಲಿ ತುಂಬ 30-40 ಲಸಿಕೆಗಳಿವೆ, ಅದರಲ್ಲಿ ಕೆಲವೊಂದು ಆಗಲೇ WHO ಮತ್ತು CDC ಎಲ್ಲ ಅಪ್ರೂವ್ ಆಗಿವೆ, ಕೆಲವೊಂದು ಇನ್ನೂ ಕ್ಲಿನಿಕಲ್ ಟ್ರಯಲ್ ಇವೆ. ಮತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಅಂದರೆ ಜನರು ಶಿಕ್ಷಣ ಒಂದು ಯಾವ ರೀತಿ ನಾವು ಉನ್ನತಿ ಪಡಿಸಬಹುದು, ಮತ್ತು ಹೊಸ ಶಿಕ್ಷಣ ನೀತಿ 2020 ಅಭಿವೃದ್ಧಿಪಡಿಸಲು ಕೂಡ ಈ ಒಂದು ಸಂಶೋಧನೆ ನಮಗೆ ಬಹುಮುಖ್ಯವಾಗಿ ಸಹಾಯವಾಗ್ತದೆ. ಮತ್ತು ಭಾರತೀಯ ಸ್ಥಳೀಯ ಜ್ಞಾನ ವ್ಯವಸ್ಥೆಯನ್ನು ಉಪಯೋಗಿಸಲು, ಅಭಿವೃದ್ಧಿಗೊಳಿಸಲು ಮತ್ತು ಪ್ರಯೋಜನ ಪಡೆಯಲು ಕೂಡ ಸಂಶೋಧನೆಯು ಬಹುಮುಖ್ಯ. ಮತ್ತು ಪರಿಸರ ಸುಧಾರಣೆ ಮತ್ತು ಪ್ರಕೃತಿಯ ಸಂರಕ್ಷಣೆ ಮತ್ತು ಮುಂದುವರಿದ ತಂತ್ರಜ್ಞಾನ ಮತ್ತು ಆರ್ಥಿಕ ಅಭಿವೃದ್ಧಿ, ಕೃಷಿ ಮತ್ತು ವೈವಿಧ್ಯಮಯ ಬೆಳೆಗಳಿಗೆ ಸುಧಾರಣೆ. ಕೃಷಿ ಕ್ಷೇತ್ರದಲ್ಲಿ ಸಂಶೋಧನೆ ಯಾವಾಗಲೂ ಕೃಷಿಯ ವೃದ್ಧಿಯ ಭಾಗವಾಗಿ ಕೆಲಸ ಮಾಡ್ತದೆ. ಸಂಶೋಧನೆಯಿಂದ ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲದೆ ಕಡಿಮೆ ನೀರಿನಲ್ಲಿ ಬೆಳೆಯುವಂಥ ಪ್ರಚಲಿತ ಮತ್ತು ಹೊಸ ರೋಗಗಳಿಗೆ ಪ್ರತಿರೋಧಕ ಶಕ್ತಿಯುಳ್ಳಂಥ ಮತ್ತು ಹೆಚ್ಚು ಇಳುವರಿ ನೀಡುವಂಥ ವೈವಿಧ್ಯಮಯ ಕೃಷಿ ಬೆಳೆಗಳನ್ನು ಅಭಿವೃದ್ಧಿಪಡಿಸಲು ಕೂಡ ಸಂಶೋಧನೆಯ ಅವಶ್ಯಕತೆ ತುಂಬ ಇದೆ. ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಸುಧಾರಣೆ. ಈಗ ಸ್ಥಳೀಯ ಹಾಗೂ ಸಿರಿಧಾನ್ಯಗಳ ಆಧಾರಿತ ವೈವಿಧ್ಯಮಯ ಆರೋಗ್ಯಕರ ಆಹಾರಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಜನರ ಆರೋಗ್ಯವನ್ನು ವೃದ್ಧಿಸುವಲ್ಲಿ ಸಂಶೋಧನೆಯು ಮುಖ್ಯ ಪಾತ್ರ ವಹಿಸುತ್ತದೆ. ಮತ್ತು ರಾಷ್ಟ್ರೀಯ ಭದ್ರತೆ, ಹೊಸ ರಕ್ಷಣಾ ತಂತ್ರಜ್ಞಾನಗಳು ಹಾಗೂ ಕಾರ್ಯತಂತ್ರಗಳನ್ನು ಅಭಿವೃದ್ಧಿಪಡಿಸಲು ಹಾಗೂ ಸಂಭಾವ್ಯ ಬೆದರಿಕೆಗಳು ಮತ್ತು ವಿಪತ್ತುಗಳಿಗೆ ಸದಾ ಸಿದ್ಧರಾಗಿರಲು ಸಂಶೋಧನೆಯು ನಮಗೆ ಸಹಾಯ ಮಾಡುತ್ತದೆ. ಈ ಅದರಲ್ಲೂ ಸಂಶೋಧನೆ ಹೇಗಿರಬೇಕಂದ್ರೆ ಏಕಶಿಸ್ತೀಯ, ಅಂದರೆ ಒಂದೇ ಶಿಸ್ತಿನಿಂದ ಯಾವುದೇ ಒಂದು ಕ್ಲಿಷ್ಟಕರ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯ ಆಗೋದಿಲ್ಲ. ಅದರಿಂದ ನಾವೇನು ಮಾಡಬೇಕು, ಮಲ್ಟಿ ಡಿಸಿಪ್ಲಿನರಿ ಇಲ್ಲ ಟ್ರಾನ್ಸ್ ಡಿಸಿಪ್ಲಿನರಿ ರಿಸರ್ಚ್ ಅಂತ ಹೇಳ್ತೀವಿ. ಅಂದರೆ ಬಹುಶಿಸ್ತೀಯ ಅಂದರೆ ಅನೇಕ ಶೈಕ್ಷಣಿಕ ವಿಭಾಗಗಳು ಅಥವಾ ಅಧ್ಯಯನ ಕ್ಷೇತ್ರಗಳ ಸಹಯೋಗದಿಂದ ವಿವಿಧ ಕ್ಷೇತ್ರಗಳ ಪರಿಣಿತರ ಜ್ಞಾನ ದೃಷ್ಟಿಕೋನಗಳು ವಿಧಾನಗಳು ಮತ್ತು ಸಿದ್ಧಾಂತಗಳನ್ನು ಸಮಗ್ರವಾಗಿ ಸಂಯೋಜಿಸಿಕೊಂಡು ಪ್ರಯತ್ನಿಸಿದಾಗ ಮಾತ್ರ ಸಮಸ್ಯೆ ಅಥವಾ ವಿಷಯದ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಪಡೆಯಲು ಪರಿಣಾಮಕಾರಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಸಂಕೀರ್ಣ ಸಮಸ್ಯೆಗಳು ಅಥವಾ ಪ್ರಶ್ನೆಗಳು ಪರಿಹರಿಸಲು ಸಾಧ್ಯ ಆಗ್ತದೆ. ಈ ರೀತಿ ಸಂಶೋಧನೆಯು ಒಟ್ಟಾರೆ ಮಾನವನ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ ಸಂಶೋಧನೆಯು ನಿರ್ಣಾಯಕ ಅಂಶವಾಗಿದೆ. ನಮ್ಮ ಸುತ್ತಲಿನ ಪ್ರಪಂಚದ ಜ್ಞಾನ ಮತ್ತು ತಿಳುವಳಿಕೆಯನ್ನು ಹೆಚ್ಚಿಸುವ ಮೂಲಕ ನಮ್ಮ ಆರೋಗ್ಯ, ಶಿಕ್ಷಣ, ಪರಿಸರ ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಲು ದೇಶ ಮತ್ತು ಜನತೆಯ ಸುರಕ್ಷತೆ, ಆರ್ಥಿಕ ಅಭಿವೃದ್ಧಿ ಹಾಗೂ ಸಾಮಾಜಿಕ ಅನಿಷ್ಟಗಳನ್ನು ಹೋಗಲಾಡಿಸಲು ಹೊಸ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಪರಿಹಾರಗಳು ಮತ್ತು ಅವಕಾಶಗಳನ್ನು ಗುರುತಿಸಲು ಸಂಶೋಧನೆಯ ಕೊಡುಗೆ ಅಪಾರವಾಗಿದೆ ಮತ್ತು ಅತ್ಯವಶ್ಯಕವಾಗಿದೆ. ಭಾಳ ಒಳ್ಳೆ ಮಾಹಿತಿಯನ್ನು ನೀಡಿದ್ರಿ ಪಾಲಕ್ಷ ಅವರೇ. ಯಾಕಂದ್ರೆ ಒಟ್ಟು ಇವತ್ತು ಆರೋಗ್ಯ ಕ್ಷೇತ್ರದೊಳಗೆ ಏನೆಲ್ಲ ಸುಧಾರಣೆಗಳು ಬಂದಾವ, ನಾವು ಮೊದಲಂತೂ ಅಂದ್ರೆ ಹಲವು ವರ್ಷಗಳ ಹಿಂದೆ ಎಷ್ಟೋ ರೋಗಗಳಿಗೆ ಔಷಧಿಗಳೇ ಇರಲಿಲ್ಲ ಅನ್ನೋದಿತ್ತು. ಅದೆಲ್ಲ ಇವತ್ತು ನಾವು ಸಂಶೋಧನೆಗಳ ಫಲವಾಗಿಯೇ ಇವತ್ತು ಎಲ್ಲ ಔಷಧಿಗಳನ್ನು ಕಂಡುಹಿಡಿದಿರೋದು. ಮತ್ತು ಅನೇಕ ರೋಗಗಳಿಂದ ಇವತ್ತು ಜನ ಆ ರೋಗದಿಂದ ನರಳ್ತಾ ಇದ್ದರೂ ಮುಕ್ತರಾಗಿ ಮತ್ತು ಆರೋಗ್ಯಯುತ ಜೀವನವನ್ನು ನಡೆಸ್ತಾ ಇರೋದು, ಅದೆಲ್ಲ ಸಂಶೋಧನೆಯ ಫಲವಾಗಿ ಆದಂತಹದ್ದಲ್ಲ. ಹೌದು ಮೇಡಮ್. ಹಾಗಾಗಿ ನಮ್ಮ ಶ್ರೋತೃಗಳಿಗೆ ನೀವು ಹೇಳಿದಂತಹ ವಿಷಯಗಳೆಲ್ಲ ಅರ್ಥ ಆಗ್ಯಾವ ಅಂಥೇಳಿ ನಾವು ತಿಳ್ಕೊಳ್ಳೋಣ. ಶ್ರೋತೃಗಳು ಕರೆ ಮಾಡಲಿಕ್ಕೆ ಥರ ತಗೊಂಡೇ ಬಿಡೋಣ ಒಂದೊಂದೇ ಪ್ರಶ್ನೆಗಳನ್ನು. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ರೀ. ಹಾ ಹೇಳ್ರಿ, ಯಾರು ಮಾತಾಡೋದು? ಭೀಮರಾವ್ ಕೊಕಾಟೆ ಮಾತಾಡೋದ್ರಿ. ಹಾ ಹೇಳ್ರಿ ಭೀಮರಾವ್ ಅವರ. ಇವತ್ತು ಯಾವ ಥರ ಬದಲು ಹೇಳಿ ಹೇಳಿದ್ರಿ ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ಮಾನವನ ಯೋಗಕ್ಷೇಮದಲ್ಲಿ ಸಂಶೋಧನೆಯ ಪಾತ್ರ. ಆಯ್ತು ಮೇಡಮ್. ಅಂದ್ರೆ ರಿಸರ್ಚ್ ಅಂತ ಹೇಳ್ತೀವಲ್ವಾ, ರಿಸರ್ಚ್ ಈಗ ಯಾವ್ದು, ನೀವು ರೈತರ? ನೀವು ನೀವು ಬೆಳೆ ಬೆಳಿತೀರಲ್ವಾ, ಯಾವ್ದಕ್ಕೋ ರೋಗ ಬರ್ತದೆ ಬೆಳೆಗೆ, ಆ ರೋಗ ಯಾಕೆ ಬರ್ತದೆ, ಅದನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೋದು, ಅದಕ್ಕೆ ಏನು ಔಷಧಿಯನ್ನು ಹೊಡಿಬೇಕು ಅಂತೆಲ್ಲ ನಾವು ತಿಳ್ಕೋಬೇಕು ಅಂದ್ರೆ ಅದಕ್ಕೆ ಲ್ಯಾಬಲ್ಲಿ ಮತ್ತೆ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಅನೇಕ ಸಂಶೋಧಕರು ಆ ನಿಟ್ಟಿನೊಳಗೆ ಕಾರ್ಯ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ನಮಸ್ಕಾರ. ನಮಸ್ಕಾರ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ತೆ. ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರೆ. ಪ್ರಶ್ನೆ ಕೇಳ್ರಿ ಶಿವಲಿಂಗಯ್ಯ. ಡಾಕ್ಟರ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮ್ ಪ್ರಶ್ನೆ ಏನಂದ್ರೆ, ಅವಶ್ಯಕತೆಯೇ ಸಂಶೋಧನೆಯ ಮೂಲ ಅಲ್ರಿ? ಕರೆಕ್ಟ್ ಸರ್. ನೀ ಅವಶ್ಯಕತೆ ಅದೇ ನಾ ಹೇಳಿದ್ದೀಗ ನಿಮಗೆ, ಈಗ ಬೆಳೆ ಬೆಳೆಯುವಾಗ ಯಾವುದಾದ್ರೂ ರೋಗ ಬಂತು, ಹೊಸ ರೋಗ ಬಂತು, ಗೊತ್ತಿರೋದೇ ಇಲ್ಲ, ಸಡನ್ ಏನೋ ಒಂದು ರೋಗ ಬಂತು, ಆಗ ಏನು ಮಾಡ್ತೀರಾ ನೀವು? ಓ ಏನೋ ಬಂತಪ್ಪ ಅಂತ ಬೆಳೆಯನ್ನು ಹಾಳು ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾವು ಏನು ಮಾಡಬೇಕಾಗ್ತದೆ, ಆ ಒಂಥರ ರೋಗ ಬಂದಾಗ ಅದು ಯಾಕೆ ಬರ್ತಾ ಇದೆ, ಕಾರಣ ಏನು, ಅದಕ್ಕೆ ಯಾವ ಅದನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೋದು, ಏನು ಮೆಡಿಸಿನ್ ಹಾಕ್ಬೋದು, ಯಾವ ಫರ್ಟಿಲೈಸರ್ಸ್ನ ಕಡಿಮೆ ಮಾಡಬೇಕು, ಒಳಗೊಂಡಿರೋದು ಸಂಶೋಧನೆ. ಸಂಶೋಧನೆ ಇನ್ನೊಂದು ಪ್ರಶ್ನೆ ಅಂದ್ರೆ, ಸಂಶೋಧನೆ ಮತ್ತು ಯೋಗಕ್ಷೇಮ ಒಂದೇ ನಾಣ್ಯದ ಮುಖಗಳು ಅನ್ಬೋದನ್ರಿ? ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ಬಹುದು, ಆದ್ರೆ ಎರಡು ಕೂಡ ಒಂದರಿಂದ ಒಂದಕ್ಕೆ ಒಂದು ಡಿಪೆಂಡ್ ಆಗಿರ್ತವಲ್ವಾ, ಪೂರಕ ಮತ್ತು ಪ್ರೇರಕ. ಪ್ರೇರಕ. ಧನ್ಯವಾದ ಶಿವಲಿಂಗಯ್ಯ. ನಮಸ್ಕಾರ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಕಟ್ ಆಯ್ತು ಅನ್ನಿಸ್ತದೆ. ಹಲೋ ಹಲೋ ಹೇಳ್ರಿ, ಯಾರು ಮಾತಾಡೋದು? ನಮಸ್ತೆ ಮೇಡಮ್, ಮಂಡ್ಯದಿಂದ ಚಂದ್ರು ಅಂತ. ಮಂಡ್ಯದಿಂದ ಚಂದ್ರು ಅಂತ ಮೇಡಮ್, ಹುಲಿಕೆರೆ ಕೊಪ್ಪ ಗ್ರಾಮದಿಂದ. ಹಾ ಚಂದ್ರು ಅವರ ಪ್ರಶ್ನೆ ಕೇಳ್ರಿ ಸರ್. ಈ ಕಬ್ಬಿನಲ್ಲಿ ಸಂಶೋಧನೆ ಮಾಡ್ತಾರಲ್ಲ ಸರ್, ಅದು ಸುಲಂಗಿ ಬರ್ದಂಗ ಸಂಶೋಧನೆ? ಅದು ಸಂಶೋಧನೆ ನಡೀತಾ ಇದೆ ಈಗ ಕೃಷಿ ವಿಶ್ವವಿದ್ಯಾಲಯದಲ್ಲಿ, ಅದು ತುಂಬ ಸಂಶೋಧನೆ ನಡೀತಾ ಇದೆ. ನಿಮ್ಮ ಮಂಡ್ಯ ಅಗ್ರಿಕಲ್ಚರ್ ಕೆ ವಿ ಕೆ ಮತ್ತು ಅಗ್ರಿಕಲ್ಚರ್ ಕಾಲೇಜಲ್ಲೂ ನೀವು ಅಲ್ಲಿ ತಜ್ಞರನ್ನು ನೀವು ಭೇಟಿ ಮಾಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ಬೋದು. ಈಗ ನಾವು ಬೇರೆ ಕ್ಷೇತ್ರದಲ್ಲಿ ಇನ್ನೂ ಉಳಿದು ಕೆಲಸ ಮಾಡ್ತಿರೋದ್ರಿಂದ ನಮ್ಗೆ ಹೆಚ್ಚು ವಿಷಯ ಗೊತ್ತಿರೋದಿಲ್ಲ. ಇವತ್ತು ನಮ್ಮ ಸರ್ ಇಲ್ಲಿ ಬಂದಿರೋದು ಪಾಲಕ್ಷ ಸರು, ಯೋಗಕ್ಷೇಮ ಅಂದ್ರೆ ಮಾನವನ ಆರೋಗ್ಯ, ಒಟ್ಟು ಆರೋಗ್ಯದ ಬಗ್ಗೆ, ಆ ಆರೋಗ್ಯದ ಹಿಂದಿರುವಂತಹ ಸಂಶೋಧನೆ, ಅದರ ಬಗ್ಗೆ ಮಾತಾಡ್ಲಿಕ್ಕೆ ಬಂದಾರ. ಮಾನವನ ಯೋಗ ಅಂದ್ರೆ ಯೋಗಕ್ಷೇಮ, ನರಗಳು ಭೇಟ್ ಬಿದ್ದಾಗ ಸರ್ ಅವರು ರಿಕವರಿ ಆಗ್ಬೇಕಾದ್ರೆ ಭಾರಿ ಕಷ್ಟ ಅಲ್ಲ ಸರ್? ಇಲ್ಲ, ಈಗ ನರಶಾಸ್ತ್ರದೊಳಗೂ ಕೂಡ ಸಾಕಷ್ಟು ಸಂಶೋಧನೆಗಳು ನಡೆದಾವ. ಹೌದು, ಸಂಶೋಧನೆಗಳು ನಡೀತಾ ಇವೆ. ನೀವು ನರವೈದ್ಯಕೀಯ ತಜ್ಞರನ್ನ ನೀವು ಸಂಪರ್ಕಿಸಿದ್ರೆ ನಿಮಗೆ ಹೆಚ್ಚಿನ ವಿಷಯ ಮಾಹಿತಿ ಸಿಗಬಹುದು ನಿಮಗೆ. ಧನ್ಯವಾದ. ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ. ನಮಸ್ಕಾರ. ನಾನು ಪ್ರಮೋದ್ ದೇಸಾಯಿ ಅಂತ ಹೇಳಿ ಕುಂದಗೋಳದವರು. ಹಾ, ಪ್ರಶ್ನೆ ಕೇಳ್ರಿ. ಸರಿ, ಈಗ ನಮ್ ಬಗ್ಗೆ ನಮ್ಮ ಮಿಸಸ್ ತಂಗಿ ಮಗ್ಗ ಅದು ಮಸಲ್ ಕಾಫ್ ಅಂದ್ರೆ ಮೀನ್ಗಂಡ ಅದು ಕಲ್ಲ ಆಗ್ಬಿಟ್ಟದ್ರಿ. ಅದು ಡಾಕ್ಟರ್ ತೋರಿಸಿದ್ರೆ ಸೋಡೋಮಸ್ಕಲ್ ಹೈಪರ್ಟ್ರೋಫಿ ಅಂತಂತಾರ್ರಿ. ಅದಕ್ಕೆ ಹಾರ್ಟ್ ಬಲ್ದಾಗಿದ್ರಿ. ಈಗ ಅವಾಗ ಏನ್ ಹೇಳಂದ್ರೆ 55 ವರ್ಷ ರೀ ಅವಾಗ. ಅವಾಗ ಏಳಕ್ಕೆ ಕೂಡಕ್ಕೆ ಸಹಿತ ಆಗುದ್ರಿ. ಇಬ್ರು ಮೂರ್ ಮಂದಿ ಅವಾಗ ಇದ್ರ ಮಾಡಿ ಸ್ನಾನ ಅದು ಮಾಡ್ಬೇಕ್ರಿ. ಅದಕ್ಕೆ ಹಾರ್ಟ್ ಬಲ್ದ ಆಗಿದ್ದಕ್ಕೆ ಆಮೇಲೆ ಮಸಲ್ ಕಾಫ್ ಹಿಂಗ್ ಕಲ್ಲು ಕಲ್ ಆಗೇ ಬರ್ರಿ. ಅದಕ್ಕೆ ಏನಾರ ಇದು ಅದ ಮೆಡಿಸಿನ್ ಅಥವಾ ಹಿಂಗೆ ಆಪರೇಷನ್ ಮಾಡಿಸ್ಬೇಕು ಅಂತ. ಅದು ನೀವು ತಜ್ಞರನ್ನ ನೀವು ಭೇಟಿ ಮಾಡಿದ್ರೆ, ಈಗ ಹೃದಯ ತಜ್ಞರು ಮತ್ತೆ ಜನರಲ್ ಮೆಡಿಸಿನ್ ಅಂತ ತಜ್ಞರು ಇರ್ತಾರೆ, ಅವ್ರ ಹತ್ರ ನೀವು ಹೋಗಿ ಭೇಟಿ ಮಾಡಿದ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗ್ಬಹುದು ಮತ್ತೆ ಉಪಯೋಗ ಕೂಡ ಆಗ್ಬಹುದು. ನೀವು ಯಾವ್ದಾದ್ರು ಹಾಸ್ಪಿಟಲ್, ಈಗ ನಾವು ಮದ್ರಾಸಕ್ಕೆ ಅಪೋಲೋ ಹಾಸ್ಪಿಟಲ್ ಸಹಿತ ಅಡ್ಮಿಟ್ ಮಾಡಿದ್ರಿ. ಅಲ್ಲೇ ಡಾಕ್ಟರ್ ಥಾಮಸ್ ಅಂತಿದ್ರಿ, ಹಾರ್ಟ್ ಸ್ಪೆಷಲಿಸ್ಟ್. ಅವ್ರಿಗೆ ಭಕ್ತ ಆಗಿ ಅವ್ರಿಗೆಲ್ಲ ತಿಂಗಳಗಟ್ಟಲೆ ಅಲ್ಲಿ ಹಾಸ್ಪಿಟಲ್ ಆಗಿಟ್ಟು ಟ್ರೀಟ್ಮೆಂಟ್ ಕೊಡಿಸಿದ್ರೆ ಸಹಿತ ಅವ್ರೇನಂದ್ರೆ ಕೈ ಚೆಲ್ಬಿಟ್ರಿ, ಇದಾಗುದ್ರಿ ಹಾರ್ಟ್ ಯಾವಾಗ ಬಲ್ಜ್ ಆಗ್ಯದ ಮೇಲೆ ದೇರ್ ಇಸ್ ನೋ ಮೆಡಿಸಿನ್ ಅಟ್ ಆಲ್ ಅಂತ ಹೇಳಿ ಎಲ್ಲ ಒಂದ್ 50 ಎಕ್ಸ್ರೇ ತೆಗೆದ್ರಿ, ಎಲ್ಲ ಮಾಡಿದ್ರಿ, ಅದು ಏನ್ ಕಡಿಮೆ ಆಗದೆ ಇದ್ರಲ್ಲ. ಈವನ್ ಟುಡೇ ನಾವು ಈ ರನ್ನಿಂಗ್ ಅಬೌಟ್ 55 ಇಯರ್ಸ್. ಅವಾಗೆಲ್ಲ ಕೂತಲ್ಲೇ ನಿಂತಲ್ಲೇ ಇದು ಮಾಡ್ಬೇಕಾಗ್ತದೆ, ಇಬ್ರು ಆಳು ಇಟ್ಟಾರ್ರಿ. ಅದ ಹಿಂಗಾಗಿ ಏನು ಮೆಡಿಸಿನ್ ಏನು ಇಲ್ಲ ಇಲ್ಲ. ಅದಕ್ಕೆ ಇಷ್ಟು ನಮ್ದು ಮೆಡಿಕಲ್ ಸೈನ್ಸ್ ದೊಡ್ಡ ಇಷ್ಟು ಇಂಪ್ರೂವ್ಮೆಂಟ್ ಆಗ್ಯದ ಅಂದ್ರೆ ಅದ್ರಿಂದ ಯಾವ್ದು ಸಂಶೋಧನೆ ಆಗಿಲ್ಲ ಅಂತ ಅಂತಾರ್ರಿ. ಇವನ್ ನಾವು ಅಮೆರಿಕಾದಿಂದ ಒಂದು ಇದ್ರದ್ದು ರಿಪೋರ್ಟ್ ತರ್ಸಿದ್ರಿ, ಅದ್ರಾಗ ಸಹಿತ ಅವ್ರಂದ್ರು ಏ ಇಲ್ರಿ ಇದಕ್ಕೆ ಮೆಡಿಸಿನ್ ಏನ್ ಇಲ್ಲ ಇಲ್ಲ ಅಂತೇಳಿ ಅಂದ್ರಿ ಅವರು. ಅದ ಅಂದ್ರ ಸಂಶೋಧನೆಯ ಪಾತ್ರ ಎಷ್ಟು ಮಹತ್ವದ್ದದ ನೋಡ್ರಿ. ಅಂದ್ರ ಒಂದು ರೋಗಿಯ ರೋಗ ಗುಣಪಡಿಸಲಿಕ್ಕೆ ಅದ್ರ ಹಿಂದೆ ಸಂಶೋಧನೆಯ ಅಗತ್ಯ ಅದ ಅಂತ. ಅದಕ್ಕೆ ಇದ್ರ ಮೇಲೆ ಏನು ಸಂಶೋಧನೆ ಮಾಡ್ಯಾರ ಅಥವಾ ಲೇಟೆಸ್ಟ್ ಮೆಡಿಸಿನ್ ಅಥವಾ ಏನಾರ ಅದ ಏನು ಅಂತ ಹಿಂಗ ನಾನು ಕೇಳಿದೆ. ಸರ್, ಸಂಶೋಧನೆ ನಡೀತಾ ಇರ್ತದೆ, ಅದು ಒಂದು ನಿರಂತರ ಪ್ರಕ್ರಿಯೆ. ಅದು ಪರ್ಟಿಕ್ಯುಲರ್ಲಿ ಅಬೌಟ್ ದಿಸ್ ಡಿಸೀಸ್. ಹೌದು ಸರ್, ಎಲ್ಲಾ ಏರಿಯಾದಲ್ಲೂ ಸಂಶೋಧನೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಏರಿಯಾಗಳಲ್ಲೂ ಕೂಡ ಸಂಶೋಧನೆ ನಡೀತಾನೆ ಇರ್ತದೆ. ಅದು ಸ್ವಲ್ಪ ಸಮಯ ಬೇಕಾಗ್ತದೆ ಯಾವುದೇ ಒಂದು ಔಷಧಿಯನ್ನ ಕಂಡುಹಿಡಿಯಲಿಕ್ಕೆ, ಅದನ್ನ ಡೆವಲಪ್ ಮಾಡ್ಲಿಕ್ಕೆ. ಹೌದು, ಇರ್ಬಹುದು ಸರ್. ಅದಕ್ಕೆ ಅದೇನು ಇದಕ್ಕೇನು ಮೆಡಿಸಿನ್ ಇಲ್ಲ ಇಲ್ಲ ಅಂತ ಅನ್ಸದಂತ. ಈ ನಿಟ್ಟಿನೊಳಗೆ ಇನ್ನೊಂದಷ್ಟು ಸಂಶೋಧನೆ. ಅದು ಸರ್, ಈಗ ಇದೊಂದೇ ರೋಗ ಅಲ್ಲ, ತುಂಬಾ ರೋಗಗಳಿಗೆ ನಮ್ಮಲ್ಲಿ ಈಗ ಇನ್ನೂ ಸೂಕ್ತ ಒಂದು ಉತ್ತರ ಅಂತ ಇಲ್ಲ. ಪ್ರಶ್ನೆ ಚಿಕಿತ್ಸೆ ಆಗ್ಲಿ ಇಲ್ಲ ಮೆಡಿಸಿನ್ ಆಗ್ಲಿ ಯಾವುದಿಲ್ಲ, ಎಲ್ಲ ತುಂಬಾ ವಿಚಾರಗಳು ರಿಸರ್ಚ್ ನಡೀತಾ ಇದೆ, ಸಂಶೋಧನೆ ನಡೀತಾ ಇದೆ. ಮತ್ತು ಸ್ವಲ್ಪ ಇನ್ನು 50 ವರ್ಷದಲ್ಲಿ ಮೋಸ್ಟ್ಲಿ ಸುಮಾರು ರೋಗಗಳಿಗೆ ಔಷಧಿ ಕಂಡುಹಿಡಿಯೋದು ಇಲ್ಲ ಚಿಕಿತ್ಸೆ ಡೆವಲಪ್ ಮಾಡೋದು ಆಗ್ತದೆ ಸರ್. ಸರಿ, ಅದಕ್ಕೆ ನಮ್ಮ ಶ್ರೋತೃಗಳ ಪ್ರಶ್ನೆ ಕೇಳಲಿಕ್ಕತ್ತಾರ. ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆಗೆ, ಮನುಷ್ಯನಿಗೆ ಸಂಶೋಧನೆಯ ಯಾವುದಾದರೂ ಉತ್ತಮ ಕೊಡುಗೆ ಬಗ್ಗೆ ವಿವರಿಸಬಹುದಾ ಅಂತ. ಎಸ್ ಮೇಡಮ್. ಮೇಡಮ್, ನಾನು ಆಗ್ಲೇ ಹೇಳಿದಾಗೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ಬ್ಲಡ್ ಕ್ಯಾನ್ಸರ್, ಈಗ ಕ್ರೋನಿಕ್ ಮೈಲಾರ್ಡ್ ಲ್ಯುಕೇಮಿಯಾ ಅಂತ ಹೇಳಿದೆ ಆಗ್ಲೇ. ಆಗ್ಲೇ ಹೇಳುವಾಗ ನಾ ಮೆನ್ಷನ್ ಮಾಡಿದ 1845 ಅದರದ್ದು ಉಲ್ಲೇಖನ ಇದೆ. ಆದರೆ ಸುಮಾರು 130-140 ವರ್ಷದ ನಂತರ ಅದು ಕಾರಣ ಏನು ಅಂತ ಅರ್ಥ ಮಾಡ್ಕೊಂಡಿತ್ತು. ಯಾಕೆ 1953 ನಮಗೆ ಡಿ ಎನ್ ಎ ಅಂತ ನಾವು ಒಂದು ಅರ್ಥ ಮಾಡ್ಕೊಂಡು, ಮತ್ತು ಕ್ರೋಮೊಸೋಮ್ ಅಂತ ಅರ್ಥ ಮಾಡ್ಕೊಂಡು, ಮತ್ತು ಕ್ರೋಮೊಸೋಮ್ ಲೆವೆಲಲ್ಲಿ ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಈ ರೋಗಕ್ಕೆ ಕಾರಣ ಏನಂತ ನಮಗೆ ಗೊತ್ತಾಯಿತು. ಈ ಗೊತ್ತಾದ್ಮೇಲೆ ಸುಮಾರು 30-40 ವರ್ಷ ಸಂಶೋಧನೆಯೇ ನಡೆದಿದೆ. 30-40 ವರ್ಷ ಸಂಶೋಧನೆ ನಡೆದು 1993 ಕ್ಲಿನಿಕಲ್ ಟ್ರಯಲ್ ಅಂತ ಸ್ಟಾರ್ಟ್ ಆಯಿತು. ಆಮೇಲೆ 2001 ಈ ಒಂದು ಔಷಧಿ ಏನು ಐಡೆಂಟಿಫೈ ಮಾಡಿದ್ರು ಅದು ಸೂಕ್ತ ಅಂತ ಗೊತ್ತಾದಾಗ ಅದಕ್ಕೆ ಒಂದು ಅಪ್ರೂವಲ್ ಬಂತು. ಆ 2003 ಕಂಟಿನ್ಯೂಸ್ ಆಗಿ ಎಲ್ಲ ಡೆವಲಪ್ಡ್ ಕಂಟ್ರೀಸಲ್ಲಿ ಇದು ಸಿಗ್ತಾ ಇದೆ, ನಮ್ಮಲ್ಲೂ ಸಿಗ್ತಾ ಇದೆ. ಸ್ವಲ್ಪ ಬೆಲೆ ಹೆಚ್ಚಿರ್ತದೆ. ಮತ್ತಿದು ಈ ಔಷಧಿ ತಗೊಂಡ್ರೆ ಏನಾಗ್ತದೆ ಅಂದರೆ, ನಿಮ್ಗೆ ರೋಗ ಇದ್ದರೂ ಕೂಡ ಅವರು ಬೇರೆಯವ್ರ ರೀತಿ ನಾರ್ಮಲ್ ಲೈಫ್ ಲೀಡ್, ಜೀವನ ಶೈಲಿ ಸರಳ ಗುಣಮಟ್ಟದ ಜೀವನ ನಡೆಸಬಹುದು, ಸಹಜವಾಗಿ ಅವರು ಜೀವನ ಗುಣಮಟ್ಟವನ್ನ ಇಟ್ಕೊಂಡು ಬದುಕಬಹುದು. ಯಾಕಂದ್ರೆ ಅದು ಅದಕ್ಕೆ ಮ್ಯಾಜಿಕಲ್ ಬುಲೆಟ್ ಅಂತ ಕೂಡ ಕರೀತಾರೆ ಔಷಧಿಗೆ. ಅದು ತುಂಬಾ ಉತ್ತಮವಾದ ಒಂದು ಔಷಧಿ. ಅದಲ್ಲದೆ ಇತ್ತೀಚಿನ ಒಂದು ಸಂಶೋಧನೆ ಅಂತಂದ್ರೆ ಇದು ಅಂತ ಹೇಳಬಹುದು, ಮನುಷ್ಯರ ಒಂದು ಮನುಷ್ಯನಿಗೆ ಉಪಯೋಗವಾಗುವಂತಹ ಒಂದು ಸಂಶೋಧನೆ ಉಪಯೋಗ ಆಗಿರುವಂತಹ. ಹೌದು. ಈಗ ಇನ್ನೊಂದು ಅಂದ್ರೆ ಕಾರ್ ಟಿ ಸೆಲ್ ಥೆರಪಿ ಅಂತ, ಅದಕ್ಕೆ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ಗೆ ಇದೆ, ಲಿಂಫೋಮಾ ಅಂತ ಹೇಳ್ತೀವಿ ಅದಕ್ಕೆ, ಅದು ಕೂಡ ಹಾಗೆ. ಅದನ್ನ ಆ ಪೇಷಂಟ್ ಇಂದನೇ ನಾವು ಟಿ ಸೆಲ್ಸ್ ಅಂತ ಇರ್ತವೆ ಅವನ್ನ ತಗೊಂಡು ನಾವು ಅದನ್ನ ಇಂಜಿನಿಯರಿಂಗ್ ಮಾಡ್ತೀವಿ. ಅದನ್ನ ಸ್ವಲ್ಪ ಬೇರೆ ಒಂದು ರಿಸೆಪ್ಟರ್ಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡೋದು ಆ ಥರದ್ದೆಲ್ಲ ಮಾಡಿ ಆ ಪೇಷಂಟ್ಗೆ ಪುನಃ ಅವ್ರ ಬಾಡಿಗೆ ನಾವು ಇಂಪ್ಲಾಂಟ್ ಮಾಡ್ತೀವಿ. ಹಾಗೆ ಮಾಡಿದಾಗ ಏನಾಗ್ತದೆ, ಆ ಟಿ ಸೆಲ್ಸ್ ಆ ಕ್ಯಾನ್ಸರ್ ಇರುವಂಥ ಸೆಲ್ಸ್ಗಳಿಗೆ ಹೋಗಿ ಬೈಂಡ್ ಆಗ್ತವೆ, ಆ ಕ್ಯಾನ್ಸರ್ ಸೆಲ್ಸ್ನ ಸಾಯಿಸ್ತವೆ. ಹಾಗೆ ಈ ಥರ ಸುಮಾರು ಉತ್ತಮ ಸಂಶೋಧನೆಗಳು ನಡೀತಾನೂ ಇವೆ. ಮತ್ತು ಆಲ್ರೆಡಿ ನಮ್ಮ ಸಂಶೋಧನೆಯಿಂದ ಸುಮಾರು ಉತ್ತಮ ಕೊಡುಗೆಗಳು ನಮ್ಮ ಮಾನವನ ಸರ್ವತೋಮುಖ ಅಭಿವೃದ್ಧಿಗೆ ಆಲ್ರೆಡಿ ಅಪಾರವಾಗಿದ್ದು. ನೀವು ಹೇಳಿದ್ದು ಒಂದು ಉದಾಹರಣೆ ಆಗಿರ್ಬೋದು ಸರ್, ಆದರೆ ಇಂತಹ ಅನೇಕ ರೋಗಗಳಿಗೆ ಮತ್ತು ಸಂಶೋಧನೆಯ ಪರಿಣಾಮವಾಗಿ ಸಾಕಷ್ಟು ಔಷಧಿಗಳನ್ನು ಕಂಡುಹಿಡಿದ್ದಾರೆ, ಶಸ್ತ್ರಚಿಕಿತ್ಸೆ. ಮೇಡಮ್, ಇಲ್ಲಿ ನಾನು ಒಂದೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಔಷಧಿ ಈಗ ನಾವು ಪೇಷಂಟು ಹಾಸ್ಪಿಟ್ಲಿಗೆ ಬಂದಾಗ ಒಂದು ಔಷಧಿ ಬರ್ಕೊಡ್ತಾರೆ, ಔಷಧಿ ಎಲ್ಲಿಂದ ಬಂತು, ಹೇಗೆ ಬಂತು, ಯಾರು ಡೆವಲಪ್ ಮಾಡಿದ್ರು, ಅದು ಇಂದಿನ ಕತೆ. ಸುಮಾರು 15-20 ವರ್ಷಗಳ ಪ್ರಯತ್ನ, 1,000 ಜನಗಳ ಸಂಶೋಧಕರು ವಿಜ್ಞಾನಿಗಳ ಪ್ರಯತ್ನ ಅದು. ಹೌದಲ್ಲ, ಹೌದಲ್ಲ. ಮತ್ತಷ್ಟು ಕರೆಗಳಾವ ಸರ್, ತಗೊಳ್ಳೋಣ ಅಂತ. ಹಲೋ, ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ, ಕೇಳ್ರಿ ಪ್ರಶ್ನೆ ಕೇಳ್ರಿ. ಮೇಡಮ್ ನಮಸ್ಕಾರ, ನಾವು ತುಮಕೂರಿಂದ ಗಿರಿನಗರದಿಂದ ಮಾತಾಡ್ತಾ ಇದ್ದೀವಿ. ಹೆಸರು? ಹೆಸರು ನಮ್ದು ಬಸವರಾಜ್ ಅಂತ ಹೇಳಿ. ಹೇಳ್ರಿ, ಹೇಳ್ರಿ. ಈ ತರದ ಕಾರ್ಯಕ್ರಮನ ನೀವು ಯಾವತ್ತೂ ನಡೆಸಿಲ್ಲ, ಇದು ತುಂಬಾ ಒಳ್ಳೆ ಕಾರ್ಯಕ್ರಮ ಅಂತ ಅನ್ಕೊಂತಿದೀವಿ. ಆದ್ರೆ ಈ ಆರೋಗ್ಯ ಮತ್ತು ಸಂಶೋಧನೆ ಯೋಗಕ್ಷೇಮ ಅಂತೆಲ್ಲ ಹೇಳಿದ್ರು ಡಾಕ್ಟರ್, ಹೇಳ್ತಾ ಇದ್ರು ಕೇಳಿಸ್ಕೊಂಡ್ವಿ. ಯೋಗಕ್ಷೇಮ, ಈ ಇತ್ತೀಚಿನ ಯುವಕರ ಯೋಗಕ್ಷೇಮ ಸ್ವಲ್ಪ ಕೆಟ್ಟ ಹೋಗ್ತಾ ಇದೆ ಅನ್ನೋದೇನು ಸರಿ, ಆದ್ರೆ ಈ ಜಂಕ್ ಫುಡ್ ಗಳನ್ನ ತಿಂದು ತಿಂದು ಆರೋಗ್ಯಗಳನ್ನ ಕೆಡಿಸ್ಕೊಳ್ತಾ ಇರೋರು ಜಾಸ್ತಿ ಜನ ಇದಾರಲ್ಲ, ಆ ಜಂಕ್ ಫುಡ್ ಅನ್ನ ತಿನ್ಲಿ, ಆದ್ರೆ ಅದರಲ್ಲೇನೆ ಒಳ್ಳೆ ಯೋಗ್ಯವಾದ ಫುಡ್ ಅನ್ನ ತಯಾರು ಮಾಡೋದು ಒಂದು ಸಂಶೋಧನೆ ನಮ್ಮ ಡಾಕ್ಟರ್ ಮಾಡಬಹುದಾ ಅಂತ. ಸಂಶೋಧನೆಯ ಒಂದು ಅಂಶನೇ ಈ ಆಹಾರ ಪದ್ಧತಿ ಅನ್ನೋದು, ಮನುಷ್ಯರ ಜೀವನದ ಆಹಾರ ಪದ್ಧತಿ ಬಹಳ ಮುಖ್ಯವಾದ ಅಂಶ ಆಗ್ತದ ಅನ್ನೋದನ್ನ ಡಾಕ್ಟರ್ ಹೇಳ್ತಾ ಇದ್ರು. ಸರ್ ನಮಸ್ಕಾರ ಸರ್. ಸರ್ ನೀವೇ ಹೇಳ್ದಾಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಪುರಾಣ ಕಾಲದಿಂದನೂ ಕೇಳ್ತಾ ಬಂದಿದ್ದೀವಿ. ಸರಿಯಾದ ಊಟ ಮಾಡಿದವನಿಗೆ ಅವನಿಗೆ ರೋಗಗಳು ಬರುವ ಸಾಧ್ಯತೆ ತುಂಬ ಕಡಿಮೆ. ಆದರೆ ನಮ್ಮ ಈ ಬದಲಾಗ್ತಿರುವ ಜೀವನ ಶೈಲಿ ಮತ್ತು ನಮ್ಮ ಪದ್ಧತಿಯ ಬದಲಾವಣೆ, ಜೀವನ ಶೈಲಿ ಅಷ್ಟೇ ಅಲ್ಲೇ ನಮ್ಮ ಪದ್ಧತಿಯ ಬದಲಾವಣೆಯಿಂದ ಏನಾಗ್ತದೆ, ಇದೆಲ್ಲ ಟ್ರಾನ್ಸಿಷನ್ ಫೇಸ್ ಆಫ್ ದಿ ಕಂಟ್ರಿ ಅಂತ ಹೇಳ್ತೀವಿ. ಅಲ್ಲಿ ಏನಾಗ್ತದೆ, ಈ ಥರ ಬದಲಾವಣೆಗಳು ಆಗಲೇಬೇಕು. ಆದರೂ ನಮ್ಮ ಒಂದು ಸ್ವಂತಿಕೆಗೆ ಆದಷ್ಟು ಆದ್ಯತೆ ಕೊಟ್ಟು ನಮ್ಮ ಒಂದು ಸ್ಥಳೀಯ ಊಟ ಮತ್ತು ಏನು ಆಹಾರ ಪದ್ಧತಿ ಇದೆ ಅದಕ್ಕೆ ನಾವು ಒಂದು ಮನೆಗಳಲ್ಲಿ ಮತ್ತು ಇವನ್ ನಮ್ಮ ಹೋಟ್ಲುಗಳಲ್ಲಿ ಅದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಾಗ ನಾವು ನಮ್ಮ ಯುವಕರ ಆರೋಗ್ಯವನ್ನು ಕಾಪಾಡಬಹುದು ಅನ್ನೋದು ಒಂದು ಸತ್ಯದ ಮಾತು. ಮತ್ತು ಇನ್ನೊಂದು, ನೀವು ಹೇಳಿದಾಗೆ ಆ ರಿಸರ್ಚ್ ಮಾಡಬಹುದಾ ಅಂತ, ನಾವು ಆಲ್ರೆಡಿ ರಿಸರ್ಚ್ ಮಾಡ್ತಾ ಇದ್ದೀವಿ. ಮತ್ತು ತುಂಬ ಸಂಸ್ಥೆಗಳು, ಈಗ ಸರ್ಕಾರಿ ಸಂಸ್ಥೆಗಳು ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಎಲ್ಲ ಸಂಸ್ಥೆಗಳಲ್ಲೂ ಸಂಶೋಧನೆ ನಡೀತಾ ಇದೆ ಆರೋಗ್ಯದ ಬಗ್ಗೆ. ಮತ್ತು ಸ್ವಲ್ಪ ವರ್ಷಗಳ ನಂತರ ಮೋಸ್ಟ್ಲಿ ನಿಮಗೆ ಯಾವ್ದು ತಿನ್ನಬೇಕು, ಯಾವ್ದು ತಿನ್ನಬಾರ್ದು, ಯಾವ್ದು ತಿಂದರೆ ಏನಾಗ್ತದೆ ಅನ್ನೋದು ಒಂದು ನಿಖರವಾಗಿ ಹೇಳುವಂಥ ಒಂದು ಲೆವೆಲ್ಗೆ ಸಂಶೋಧನೆ ಆಗ್ಬೋದು ಅನ್ನಿಸ್ತದೆ ಸರ್. ಅಂದ್ರೆ ಅದಕ್ಕೆ ಸರ್, ಈ ಸಿರಿಧಾನ್ಯದ ಬಗ್ಗೆ ನಮ್ಮ ಈಗಿನ ಸರ್ಕಾರ ಹೆಚ್ಚಾಗಿ ಪ್ರಚಾರ ಮಾಡ್ತಾ ಇರೋದು ಒಂದು, ಮತ್ತು ವಿಶ್ವಸಂಸ್ಥೆಯ ಮಟ್ಟದಲ್ಲಿ ಇದು ಸಿರಿಧಾನ್ಯ ವರ್ಷ ಅಂತ ಘೋಷಿಸಲಾಗಿದೆಲ್ಲ. ಕರೆಕ್ಟ್ ಸರ್. ಸರ್ ನಾಗ್ಲೇ ಮೆನ್ಷನ್ ಮಾಡಿದೆ ಏನಂದ್ರೆ, ಇದರಲ್ಲಿ ಒಳ್ಳೆ ಒಳ್ಳೆ ಫುಡ್ ಗಳನ್ನ ಸ್ವಲ್ಪ ಬಾಯಿ ರುಚಿಗೆ ಅನುಗುಣವಾಗಿ ಈ ಸಿರಿಧಾನ್ಯಗಳ ಫುಡ್ ಗಳನ್ನು ತಯಾರು ಮಾಡಿ ಜನರಿಗೆ ಕೊಡುವುದರಿಂದ ಅನುಕೂಲ ಆಗ್ಬಹುದು ಅನ್ನೋದನ್ನ ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡಿ ಸಂಶೋಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ದೊಂದು. ಸರಿಯಾದ ಮಾತು ಸರ್. ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳ್ರಿ. ಅದು ಈ ತರದ ವಿಷಯ ಬಾಧಿಸಿದ ಮೇಲೆ ಆಗ್ಬೇಕಾಗಿತ್ತು ಮೇಡಮ್. ಹೌದ್ರಿ, ವೀರೇಂದ್ರ ಗೌಡ್ರಿ, ಹೇಳ್ರಿ. ಸರ್ ನಾನು ಒಂದು ಸ್ವಲ್ಪ ನೇರವಾಗಿ ಸಮಯ ಸ್ವಲ್ಪ ಕಡಿಮೆ ಎಲ್ಲಾರಿ ಎಲ್ಲದರಲ್ಲೂ ಸಂಶೋಧನೆ ಆಗಿರ್ತಾರ, ಬಟ್ ಈ ಕಣ್ಣಿನ ವಿಷಯದಲ್ಲಿ ಆಗಬೇಕಾದಂತ ಸಂಶೋಧನೆ ಆಗಿಲ್ಲ ಅಂತ ನನ್ನ ಅನಿಸಿಕೆ ಸರ್. ನೀವೇನ್ ಹೇಳ್ತೀರಿ ಅಂತ ಸರ್? ಯಾವ್ದಾದ್ರು ಸ್ಪೆಸಿಫಿಕ್ ಏರಿಯಾ ಏನಾದ್ರೂ ಇದೆಯಾ ಇಲ್ಲ ಜನರಲ್ ನರ್ವ್ ಸಿಸ್ಟಮ್ ಬಗ್ಗೆ ಸರ್? ನರ್ವ್ ಸಿಸ್ಟಮ್ ಸರ್, ಇದು ಸಂಶೋಧನೆಗಳು ನಡೀತಾನೆ ಇವೆ. ಸಂಶೋಧನೆ ಅನ್ನೋದು ನಾನು ಪ್ರಾರಂಭದಲ್ಲೇ ಹೇಳಿದೆ, ಇದು ನಿರಂತರ ಪ್ರಕ್ರಿಯೆ, ಅದಕ್ಕೆ ಆರಂಭ ಇಲ್ಲ ಅಂತ್ಯ ಇಲ್ಲ, ಅದು ನಡೀತಾನೆ ಇರ್ತದೆ. ಅದು ಈಗ ಏನಾಗ್ತದೆ ಅಂದರೆ ಕೆಲವೊಂದ್ಸಲ ಸ್ವಲ್ಪ ಒಂದು ವರ್ಷ ಎರಡು ವರ್ಷದಲ್ಲಿ ಏನು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ, 10-20 ವರ್ಷ ಕಳಿಬೇಕಾಗ್ತದೆ. ಒಂದು ಔಷಧಿ ತಯಾರಿಸಬೇಕು ಅಂದ್ರೂ ಒಂದು 10-12 ವರ್ಷ ಮಿನಿಮಮ್ ಬೇಕು. ನಿಖರವಾದ ಕಾರಣ ಲಘುನೆ ತಿಳಿಲಿ. ಹಾಗೇನಾಗ್ತದೆ ಸ್ವಲ್ಪ ಕಾಯ್ಬೇಕಾಗ್ತದೆ ನಾವು, ಮತ್ತೆ ನಮ್ಗೆ ಬರೋ ದಿನಗಳಲ್ಲಿ ಮೋಸ್ಟ್ಲಿ ನಮ್ಗೆ ಎಲ್ಲ ಸಿಗಬಹುದು ಆಶಾಭಾವನೆ. ವೀರಣ್ಣಗೌಡ್ರೆ ಧನ್ಯವಾದ, ಧನ್ಯವಾದ. ನಮ್ಮ ಕಾಲರ್ ಇನ್ನು ಇದ್ದಾರ, ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿಗತ್ತಾರೆ, ಆದ್ರೆ ಸರ್ ಸಮಯ ಆಗ್ತಾ ಬಂತು. ಹಂಗಾಗಿ ಇವತ್ತು ಮಾನವನ ಯೋಗಕ್ಷೇಮದಲ್ಲಿ ಸಂಶೋಧನೆಯ ಪಾತ್ರ ಅನ್ನೋ ವಿಷಯದ ಬಗ್ಗೆ ಪ್ರೊಫೆಸರ್ ಪಾಲಾಕ್ಷ ಕೆ ಜೌರೇಗೌಡ ಅವರು ಇಷ್ಟೊತ್ತು ಬಹಳ ಸಮರ್ಪಕವಾಗಿ ನಮ್ಮ ಶ್ರೋತೃಗಳಿಗೆ ತಿಳಿಯೋ ಹಂಗ ಹೇಳಿದರು. ಇವರು ದೂರವಾಣಿ ಸಂಖ್ಯೆ 0836247734, ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836.